ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಶ್ರೀಧರ ಡಿಎಸ್ ರಚಿತ ಕಬಂದ ಮೋಕ್ಷ ಎಂಬ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳೋಣ. ಭಾಗವತರು ಕಾವ್ಯಶ್ರೀ ಆಜೇರು, ಮದ್ದಳೆ ಯೋಗೀಶ್ ಆಚಾರ್ಯ ಕೊಂದಲಕೋಡಿ, ಚೆಂಡೆ ಕುಮಾರಿ ಅಪೂರ್ವ ಸುರತ್ಕಲ್, ನಿರೂಪಣೆ ಹರೀಶ್ ಬಳಂತಿಮುಗರು. ಶ್ರೀ ಗುರುಗಣಾಧಿಪತಯೇ ನಮಃ. ಶ್ರೀಯುತ ಶ್ರೀಧರ ಡಿಎಸ್ ಅವರು ರಚಿಸಿದ ಕಬಂದ ಮೋಕ್ಷ ಅನ್ನುವಂತಹ ಪ್ರಸಂಗದಿಂದ ಆಯ್ದಂತಹ ಕೆಲವು ಹಾಡುಗಳು. ಮೊದಲಾಗಿ ಗಂಧರ್ವಾಧಿಪತಿಯಾದಂತಹ ವಿಶ್ವಾವಸು ಒಡ್ಡೋಲಗವನ್ನು ಕೊಡುವಂತಹ ಸನ್ನಿವೇಶದ ಹಾಡು ಇದು, ದೇವ ಗಂಧರ್ವ. ಇದು ಜಂಪೆ ತಾಳದಲ್ಲಿ ನಾಟಿ ಹಾಗೂ ಭೈರವಿ ರಾಗದಲ್ಲಿದೆ. Thank you. ಪ್ರಾಧ ಹಾಗೂ ಕಶ್ಯಪರ ಪುತ್ರನಾಗಿರುವಂತಹ ವಿಶ್ವಾವಸು ಒಡ್ಡೋಲಗವನ್ನು ಕೊಡ್ತಾನೆ. ಪರಮ ಸುಂದರನಾದಂತಹ ಈತ ಬ್ರಹ್ಮನನ್ನು ತಪಸ್ಸು ಮಾಡಿ ದೀರ್ಘಾಯುಷ್ಯವನ್ನು ಪಡೆದಿದ್ದಾನೆ. ಆ ಒಂದು ಅಹಂಕಾರವೂ ಅವನಲ್ಲಿದೆ. ಮಾತ್ರವಲ್ಲ, ಲಲಿತ ಕಲೆಗಳಾದಂತಹ ಸಂಗೀತ, ನಾಟ್ಯ ಇತ್ಯಾದಿಗಳಲ್ಲಿ ಅವನು ಆಸಕ್ತನೂ ಇದ್ದಾನೆ. ತನ್ನ ಒಡ್ಡೋಲಗದಲ್ಲೇ ಅಂತಹ ಕಲೆಗಳ ಪ್ರದರ್ಶನವಾಗಬೇಕು ಅಂತ ಗೆಳೆಯನಾದ ಹಂಸನನ್ನು ಕರೆದು ಈ ರೀತಿಯಾಗಿ ಅವನು ಹೇಳ್ತಾನೆ. ಇದು ಬಿಲಹರಿ ರಾಗ ಅಷ್ಟತಾಳದಲ್ಲಿ ಯಕ್ಷಗಾನವು ಮೊದಲಿರಲಿ. ಯಕ್ಷಗಾನವು ಮೊದಲಿರಲಿ ಕನ್ಯೆಯರೆಲ್ಲ ಬರ್ತಾರೆ. ವಿಧ ವಿಧವಾದಂತಹ ನಾಟ್ಯಗಳಿಂದ ವಿಶ್ವಾವಸುವಿನ ಮನಸ್ಸನ್ನು ರಂಜಿಸ್ತಾರೆ. ಆದರೂ ಅದು ಸಾಲದು ಅಂತ ಅನ್ನಿಸ್ತದೆ ಅವನಿಗೆ. ಹಾಗಾಗಿ ನಿತ್ಯವೂ ನವನವೀನವಾದಂತಹ ಭೂಲೋಕವನ್ನು ನೋಡಬೇಕು, ಅಲ್ಲಿ ಜಲಕೇಳಿ ಆಡಬೇಕು. ಈ ಭಾವವನ್ನು ಹೊಂದಿದಂತಹ ವಿಶ್ವಾವಸು ತನ್ನ ಗೆಳೆಯನಾದಂತಹ ಹಂಸನನ್ನು ಕರೆದು ಈ ರೀತಿಯಾಗಿ ಹೇಳ್ತಾನೆ. ಪೊರಡೈ ಸಕದರೆಗೆ, ಇದು ಸುರುಟಿ ಏಕದಲ್ಲಿ. ಪೊರಡೈ ಸಖಧರೆಗೆ ಮೇಳದ ಪರಿಕರ ನೀವು ಜೊತೆಗೆ, ಮೇಳದ ಪರಿಕರ ನೀವು ಜೊತೆಗೆ ಆದಂತಹ ಹಂಸ ಹಾಗೆ ತನ್ನ ಸಖಿಯರ ಜೊತೆಗೂಡಿಕೊಂಡಂತಹ ವಿಶ್ವಾವಸು ಗಂಧರ್ವ ಭೂಲೋಕಕ್ಕೆ ಇಳಿಯುತ್ತಾನೆ. ಜಲಕೇಳಿಯನ್ನಾಡ್ತಾನೆ. ಕೊನೆಗೆ ವನವಿಹಾರವನ್ನು ಎಲ್ಲರೂ ಒಡಗೂಡಿ ಮಾಡುವಂತಹ ಸನ್ನಿವೇಶ ಇದು. ಚತುರೆಯರೆ ನೀವು ನೋಡ ಬನ್ನಿ ವಿತತ ವೈಭವ, ಇದು ರೂಪಕ, ಏಕ ಹಾಗೂ ತಿತ್ತಿತ್ತೈ ತಾಳಗಳಲ್ಲಿ ರಾಗ ಮಾಲಿಕೆಯಲ್ಲಿದೆ. ವಿಹಾರವನ್ನು ಮಾಡುತ್ತಾ ಹೋಗುತ್ತಿರುವ ಹೊತ್ತಿಗೆ ಅಲ್ಲಿ ಋಷಿಗಳ ಆಶ್ರಮವೆಲ್ಲ ಕಾಣಸಿಗುತ್ತದೆ. ಅದನ್ನು ಕಂಡಾಗ ಗಂಧರ್ವನ ಅಹಂಕಾರ ಕೆರಳುತ್ತದೆ. ಇವರೆಲ್ಲ ಸಾಮಾನ್ಯರು, ಏನನ್ನೂ ಮಾಡುವುದಕ್ಕೆ ಸಾಧ್ಯವಾಗದ ದುರ್ಬಲರು ಅಂತ ಋಷಿಗಳ ಕುರಿತಾಗಿ ತಾತ್ಸಾರದ ಮಾತುಗಳನ್ನಾಡುತ್ತಾನೆ. ಆಗ ಜೊತೆಗಿರುವಂತಹ ಹಂಸನಾಗಲಿ ಉಳಿದ ಸಖಿಯರಾಗಲಿ ಋಷಿಗಳ ಕುರಿತಾಗಿ ಅಂತಹ ಮಾತುಗಳನ್ನು ಆಡಬೇಡ ಅಂತ ಹೇಳುತ್ತಾರೆ. ಆದರೂ ಅದನ್ನು ಕೇಳದಂತಹ ವಿಶ್ವಾವಸು, ತಾನು ರಾಕ್ಷಸ ವೇಷವನ್ನು ಮಾಡಿ ಅವರೆಲ್ಲರನ್ನು ಬೆದರಿಸ್ತೇನೆ ಅಂತ ರಾಕ್ಷಸ ವೇಷವನ್ನು ಮಾಡುತ್ತಾನೆ. ಕಪ್ಪು ಹಳದಿಯ ಇದು ದ್ವಿಪದಿ. ಕಪ್ಪು ಹಳದಿಯು ಹಸಿರು ಕೆಂಪು ಗೆರೆ ಎಳೆದು ಹಸಿರು ಕೆಂಪು ಗೆರೆ ಎಳೆದು ಒಪ್ಪುವಂದದಿ ಚಿಟ್ಟೆ ರಚಿಸಿ ಮುಖಗೈದು ಒಪ್ಪುವಂದದಿ ಚಿಟ್ಟೆ ರಚಿಸಿ ಮುಖಗೈದು ಓಲೆಗಟ್ಟುತ ಚುಟ್ಟಿ ಪಟ್ಟಿ ಮೇಲ್ಕಟ್ಟಿ ಓಲೆ ಗಟ್ಟುತ ಚುಟ್ಟಿ ಪಟ್ಟಿ ಮೇಲ್ಕಟ್ಟಿ ಆಲಂಬಗೊಳಲಿಟ್ಟ ಕೇಸರಿಯ ತಟ್ಟಿ ಆಲಂಬಗೊಳಲಿಟ್ಟ ಕೇಸರಿಯ ತಟ್ಟಿ ಹೀಗೆ ರಾಕ್ಷಸ ವೇಷವನ್ನು ವಿಶ್ವಾವಸು ಧರಿಸಿದ ತಕ್ಷಣ ಅವನ ಜೊತೆಗಿದ್ದಂತಹ ಸಖಿಯರು ಹಾಗೆ ಅವನ ಗೆಳೆಯನಾದಂತಹ ಹಂಸ ಗಂಧರ್ವಲೋಕಕ್ಕೆ ಹೋಗಿಬಿಡುತ್ತಾರೆ. ಹತ್ತಿರದಲ್ಲಿರುವಂತಹ ವಟುಗಳನ್ನೆಲ್ಲ ತನ್ನ ವೇಷದಿಂದ ವಿಶ್ವಾವಸು ಬೆದರಿಸ್ತಾನೆ. ಇದನ್ನು ತಿಳಿದಂತಹ ಸ್ಥೂಲಶಿರ ಅನ್ನುವ ಮಹರ್ಷಿಗಳು ಬಂದು ಆತನಿಗೆ ಈ ರೀತಿಯಾಗಿ ಶಾಪವನ್ನು ಕೊಡುತ್ತಾರೆ. ಗಂಧರ್ವನೇನಿ, ಇದು ಮಾರವಿ ಏಕದಲ್ಲಿ. ಹಾಕಿ ನೀನು ನಮ್ಮನ್ನು ಬೆದರಿಸಿದೆಯೋ ಆ ರಾಕ್ಷಸ ವೇಷವೇ ನಿನಗೆ ಸ್ಥಿರವಾಗಿರಲಿ, ಅರ್ಥಾತ್ ನೀನು ರಾಕ್ಷಸನಾಗಿ ಹೋಗು ಅಂತ ಸ್ಥೂಲಶಿರ ಮಹರ್ಷಿಗಳು ಆ ವಿಶ್ವಾವಸು ಗಂಧರ್ವನಿಗೆ ಶಪಿಸಿದಾಗ ದುಃಖಿತನಾದಂತಹ ಆತ ಮಹರ್ಷಿಗಳ ಕಾಲಿಗೆ ಬಿದ್ದು ಈ ರೀತಿಯಾಗಿ ಬೇಡಿಕೊಳ್ತಾನೆ. ಕೆಡೆದ ಮುನಿಯ, ಇದು ರೂಪಕ ತಾಳದಲ್ಲಿ ಶಿವರಂಜಿನಿ ರಾಗದಲ್ಲಿ. ಕೆಡೆದ ಡಿಯೋ ದಾ ಮೂರ್ಖನಾಗಿ ಹೋದೆ, ದಯಮಾಡಿ ನನ್ನನ್ನು ಕ್ಷಮಿಸಿ ಅಂತ ಋಷಿಗಳಲ್ಲಿ ಕೇಳಿಕೊಂಡಾಗ, ನಿನ್ನ ಅಂತರಂಗದ ದೌಷ್ಟ್ಯ ಏನುಂಟೋ ಅದುವೇ ಬಹಿರಂಗದಲ್ಲಿ ಗೋಚರಿಸಿ ಹೀಗೆ ಕಳನಾಗುವಂತೆ ಪ್ರಚೋದಿಸಿತು. ನಾನೇನೂ ಮಾಡಲಾರೆ. ಆದರೆ ಮುಂದೆ ಆ ಮಹಾವಿಷ್ಣುವೇ ರಾಮಾವತಾರದಿಂದ ವನವಾಸಿಯಾಗುವಂತಹ ಕಾಲದಲ್ಲಿ ಆತನ ಕೈಯಿಂದಲೇ ನೀನು ಮೋಕ್ಷವನ್ನು ಹೊಂದುತ್ತಿ ಅಂತ ಋಷಿಗಳು ಸಮಾಧಾನಿಸ್ತಾರೆ. ಅಲ್ಲಿಂದ ಮುಂದೆ ವಿಶ್ವವಾಸು ಗಂಧರ್ವ ಈ ರಾಕ್ಷಸ ರೂಪದಿಂದಲೇ ನೇರವಾಗಿ ಸ್ವರ್ಗಲೋಕಕ್ಕೆ ಬರ್ತಾನೆ. ಆದರೆ ಸ್ವರ್ಗದ ದ್ವಾರಪಾಲಕ ಆತನ್ನು ಒಳಗೆ ಬಿಡುವುದಿಲ್ಲ. ತಾನು ವಿಶ್ವವಾಸು ಗಂಧರ್ವ ಅಂತ ಆತ ಹೇಳುವಾಗ ದೇವೇಂದ್ರನಿಗೆ ಹೋಗಿ ದೂರುತ್ತಾನೆ. ದೇವೇಂದ್ರನು ಬಂದು ಆತನಲ್ಲಿ ಹೇಳ್ತಾನೆ, ನೀನು ರಾಕ್ಷಸನಾಗಿದ್ದಿ, ಶಾಪಗ್ರಸ್ತನಾಗಿದ್ದಿ, ಹಾಗಾಗಿ ನಿನಗೆ ಒಳಗೆ ಪ್ರವೇಶವಿಲ್ಲ ಅಂತ ಹೇಳಿದಾಗ ತನ್ನದಾದಂತಹ ರಾಕ್ಷಸಿ ಸ್ವಭಾವವನ್ನೇ ತೋರಿಸಿದಂತಹ ಆತ ತಾನು ವಿಧಿಯಿಂದ ವರವನ್ನು ಪಡೆದಿದ್ದೇನೆ ಅಂತ ಯುದ್ಧಕ್ಕೆ ಸನ್ನದ್ಧನಾಗುತ್ತಾನೆ. ಇದು ಭೈರವಿ ಏಕದಲ್ಲಿ ವಿಧಿಯುಂ ಪಡೆದಿಹೆ. ಯುದ್ಧಕ್ಕೆ ಸನ್ನದ್ಧನಾದಾಗ ವಜ್ರಾಯುಧ ಪಾಣಿಯಾದಂತಹ ದೇವೇಂದ್ರನು ಆತನನ್ನು ವಿರೋಧಿಸ್ತಾನೆ. ಎತ್ತಿ ವಜ್ರದಿಂದ ಲವನ, ಇದು ಮಟ್ಟೆ ತಾಳದಲ್ಲಿ. ಸಿದ್ಧನಾದಂತಹ ವಿಶ್ವಾಸವಿಗೆ ತನ್ನ ವಜ್ರಾಯುಧದಿಂದಲೇ ಎತ್ತಿ ತಲೆಗೆ ಹೊಡೆಯುತ್ತಾನೆ ದೇವೇಂದ್ರ. ಆಗ ಬ್ರಹ್ಮನಿಂದ ದೀರ್ಘಾಯುಷ್ಯವನ್ನು ಪಡೆದಂತಹ ಆತ ಸಾಯುವುದಿಲ್ಲ, ಆತನ ತಲೆ ಹೊಟ್ಟೆಯೊಳಗೆ ಸೇರ್ತದೆ. ಆ ಹೊತ್ತಿಗೂ ಸೋತಂತಹ ಆತ ದೇವೇಂದ್ರನ ಕಾಲಿಗೆರಗಿ ತನ್ನದು ತಪ್ಪಾಯಿತು, ತಾನಿನ್ನೇನು ಮಾಡಲಿ ಅಂತ ಕೇಳ್ತಾನೆ. ಅದೇ ಮಾತನ್ನು ದೇವೇಂದ್ರನು ಆಡ್ತಾನೆ. ಮುಂದೆ ಮಹಾವಿಷ್ಣುವೇ ರಾಮನಾಗಿ ಅವತರಿಸಿದ ಕಾಲದಲ್ಲಿ ನಿನಗೆ ಶಾಪ ವಿಮೋಚನೆ, ಇದು ನಿನ್ನ ತಲೆ ಅನ್ನುವುದು ಹೊಟ್ಟೆಯೊಳಗಿದ್ರೂ ಯೋಜನಾಂತರಕ್ಕೆ ಬೆಳೆಯಬಲ್ಲಂತಹ ಕೈಗಳನ್ನು ನಿನಗೆ ಕೊಡ್ತೇನೆ, ಅದರಿಂದಲೇ ನೀನು ಪ್ರಾಣಿಗಳನ್ನು ಹಿಡಿದು ಭಕ್ಷಿಸು ಅಂತ ಹೇಳಿ ಆತನನ್ನು ವಜ್ರಾಯುಧದಿಂದ ಎತ್ತಿ ದಂಡಕಾರಣ್ಯದ ಕಡೆಗೆ ಎಸೆದು ಬಿಡ್ತಾನೆ. ಹೀಗೆ ಸುದೀರ್ಘ ಕಾಲದಿಂದ ಅಲ್ಲೇ ಇರ್ತಾನೆ ಕಬಂಧ ಅನ್ನುವಂತಹ ಹೆಸರಿನಿಂದ. ಆ ಹೊತ್ತಿಗೆ ವನವಾಸಕ್ಕೆ ಬಂದಂತಹ ರಾಮ ಲಕ್ಷ್ಮಣರು ಸೀತೆಯನ್ನು ಕಳಕೊಂಡು ಆಕೆಯನ್ನು ಅರಸುತ್ತಾ ಅರಸುತ್ತಾ ಅದೇ ದಾರಿಯಲ್ಲಿ ಬರ್ತಾರೆ. ತನಗೆ ನರಮಾಂಸದ ಭೋಜನವೇ ಸಿಕ್ಕಿತು ಅಂತ ಹತ್ತಿರ ಬಂದ ರಾಮ ಲಕ್ಷ್ಮಣರನ್ನು ಎತ್ತಿಕೊಂಡಾಗ ಅವರಿಬ್ಬರು ತಮ್ಮ ಖಡ್ಗಗಳಿಂದ ಆತನ ಬಾಹುಗಳನ್ನು ಕತ್ತರಿಸ್ತಾರೆ. ಆಗ ಭೀತನಾದಂತಹ ಕಬಂಧ, ನೀವು ಯಾರು ಅಂತ ಕೇಳ್ತಾನೆ. ಆಗ ಲಕ್ಷ್ಮಣ ಅವನಿಗೆ ಉತ್ತರಿಸ್ತಾನೆ, ಇವನು ದಾಶರಥಿಯಾದಂತಹ ಶ್ರೀರಾಮ, ತಾನು ಆತನ ಸಹೋದರನಾದಂತಹ ಲಕ್ಷ್ಮಣ ಅಂತ ಹೇಳ್ತಾನೆ. ಇದನ್ನು ಕೇಳಿದಂತಹ ಗಂಧರ್ವನಿಗೆ ಜ್ಞಾನೋದಯವಾಗುತ್ತದೆ. ರಾಮನೆಂಬ ಸುನಾಮ ವಾಲಿಸಿ ಮತ್ತು ಎರಗಲಾರೆನು ಪ್ರಭುವೆ, ಇದು ಭಾಮಿನಿ ಹಾಗೂ ಆದಿ ತಾಳಗಳಲ್ಲಿ ರೇವತಿ ರಾಗದಲ್ಲಿದೆ.

गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಈಗ ಒಂದು ದೇವರ ನಾಮ. ಹನುಮಬಲ್ಲನು ರಾಮನಾಮದ ದಿವ್ಯ ಮಹಿಮೆಯನ್ನು ಚಿ ಉದಯಶಂಕರವರ ರಚನೆ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಹನುಮಬಲ್ಲನು ರಾಮನಾಮದ ಹನುಮ ಬಲ್ಲೆನು ರಾಮನಾಮದ ದಿವ್ಯ ಮಹಿಮೆಯನ್ನು ಹನುಮ ಬಲ್ಲೆನು ರಾಮನಾಮದ ದಿವ್ಯ ಮಹಿಮೆಯನ್ನು ಭೀಮ ಬಲ್ಲೆನು ಕೃಷ್ಣನಾಮದ ಭೀಮ ಬಲ್ಲೆನು ಕೃಷ್ಣನಾಮದ ದಿವ್ಯ ಶಕ್ತಿಯನ್ನು ನಾನು ಬಲ್ಲೆ ಗುರುರಾಯನೆಂದರೆ ನಾನು ಬಲ್ಲೆ ಗುರುರಾಯನೆಂದರೆ ಪಡೆವೆ ಸಕಲವನ್ನು ಹನುಮ ಬಲ್ಲೆನು ರಾಮನಾಮದ ಹನುಮ ಬಲ್ಲೆನು ರಾಮನಾಮದ ದಿವ್ಯ ಮಹಿಮೆಯನ್ನು ದಾಸರಲ್ಲಿಯೇ ಹನುಮನಂತಹ ದಾಸರೆಲ್ಲೂ ಇಲ್ಲ ದಾಸರಲ್ಲಿಯೇ ಹನುಮನಂತಹ ದಾಸರೆಲ್ಲೂ ಇಲ್ಲ ಭಕ್ತರಲ್ಲಿಯೇ ಭೀಮನಂತಹ ಭಕ್ತರಲ್ಲಿಯೇ ಭೀಮನಂತಹ ಭಕ್ತರೆಲ್ಲೂ ಇಲ್ಲ ದೀನರಲ್ಲಿಯೇ ನನ್ನ ಹೋಲುವ ದೀನರಲ್ಲಿಯೇ ನನ್ನ ಹೋಲುವ ದೀನರೆಲ್ಲೂ ಇಲ್ಲ ದೀನರೆಲ್ಲೂ ಇಲ್ಲ ದೇವರ ಪ್ರಾಣವೆಂದರೆ ಪ್ರಾಣದೇವರ ಪ್ರಾಣವೆಂದರೆ ರಾಮಚಂದ್ರ ತಾನೇ ಪ್ರಾಣದೇವರ ಪ್ರಾಣವೆಂದರೆ ರಾಮಚಂದ್ರ ತಾನೇ ಕೃಷ್ಣ ನುಡಿದುದು ತನ್ನ ಪ್ರಾಣವೆಂದು ಕೃಷ್ಣ ನುಡಿದುದು ತನ್ನ ಪ್ರಾಣವೆಂದು ಪಾಂಡವರನು ತಾನೇ ನನ್ನ ಮಾನಧನ ಪ್ರಾಣವೆಲ್ಲವು ನನ್ನ ಮಾನಧನ ಪ್ರಾಣವೆಲ್ಲವು ರಾಘವೇಂದ್ರ ನೀನೇ ಗುರು ರಾಘವೇಂದ್ರ ನೀನೇ